ಅಣ್ಣ ಚಂದ್ರಣ್ಣ. ಓಹೋ ಬಾಜಯ್ಯ ಅಣ್ಣ, ಏನಪ್ಪ ಪ್ರೂಫ್ ಈ ಕಡೆ ಮುಖ ಹಾಕ್ಬಿಟ್ಟಿದ್ದಾಯಿ? ಹಂಗಲ್ಲ, ಒಂದು ಅಪ್ಲಿಕೇಶನ್ನ ತಗ ಬಂದಿದ್ದೀನಿ. ಅದೇನಪ್ಪ? ನಂದು ಅಕ್ಷರ ಅಷ್ಟು ದುಂಡಾಗೋಲ್ದು. ನೀನು ಹೊಸಿ ದುಂಡಕ್ಕೆ ಬರೀತೀಯಲ್ಲ, ಅದಕ್ಕ ನಿನ್ನ ಕೂಟ ಅಪ್ಲಿಕೇಶನ್ನ ಫಿಲಪ್ ಮಾಡಿಸುಮ ಅಂತ. ಅಲ್ಲ ಕಯ್ಯ, ನೀನು ಎಳೆದ್ರಲ್ಲಿ ಚೆನ್ನಾಗೆ ಬರೀತಿದ್ದೀಯಲ್ಲಪ್ಪ ಇಸ್ಲೇಟ್ ಮೇಲೆ, ಅದ್ಯಾಕ ಹಂಗೆ ಕುಂಡಕ್ಷರ ಆಗೋಯ್ತು ನಿಂದು? ಅದು ಪ್ರಾಕ್ಟೀಸ್ ಇಲ್ವಲ್ಲಪ್ಪ. ಹ್ಮ್ ಯಾಕ ಕಾಣಿ ಕಮಲಕ್ಕೆ ನೋಡ್ ನಗ್ತಾಳೆ. ಅದ್ಯಾಕ ಅಬ್ಬ ಕಾನ್ವೆಂಟ್ ಅಲ್ಲಿ ಓದಿರಬ್ಬ. ಸಾಮಾನ್ಯ ಓದಿದ್ರೆ ಏನ್ ಬಂತು? ಅದ್ ಸರಿ, ಅದ್ ಹೆಂಗ ಅಕ್ಷರ ಬದಲಾಯ್ತದ ಹೇಳು. ಅಲ್ಲ ನೀ ಕೇಳ್ಬೇಕಾಗಿರೋದು, ನಮ್ ಜಯಣ್ಣಂಗೆ ಬದಲಾಗೋದು ಹಂಗೆ ಅಂತ ನನ್ನನ್ ಕೇಳರ್ ನಾ ಏನ್ ಹೇಳಿ? ಅಣ್ಣ ಹಿಂದೆಲ್ಲ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಕಾಪಿ ಬರೆದಿದ್ವಾ. ಆಮೇಲೆ ಏನೋ ಕೂಲಿ ಮಟ್ಕ ಹೋಗಿ ಗಜ್ಗಾವ ಬೆಳ್ಳಿಗೆ ಸೆಕ್ಕಸ್ಕೊಬಿಟ್ಟು ಮಳ್ ಮೇಲೆ ತಿದ್ದಿದ್ವಾ. ಅಕ್ಷರವ ತಿದ್ದಿ ತಿದ್ದಿ ತಿದ್ದಿ ಹೆಂಗೆ ಬರೋದ್ರು ಗುಂಡಕ್ ಬತ್ತಾಯ್ತು. ಗೋಂಡು ಅಂದ್ರೆ ನಮಗೆ ಬೋ ಇಷ್ಟ ಕಪ್ಪ. ಯಾಕೆಂದ್ರೆ ಗಣಿತದಲ್ಲಿ ಬತ್ತಿದ್ದೆ ಅದಲ್ವಾ ನಮ್ಗೆ ಬಿಡು ತಗಿ ನೀನು. ಅದನ್ನ ಯಾಕೆ ಹೇಳ್ದಯ್ಯ, ನಂಗುವ ಗಣಿತ ಅಂದ್ರೆ ಅಷ್ಟಕ್ಕೆ ಅಷ್ಟೇ. ಫಸ್ಟ್ ಅದ ಬರೆದ್ಬಿಟ್ಟು ಆಮ್ಯಾಕ ಹಿಂದ್ಗಡೆ ಒಂದ್ ಬರೆದ್ಬಿಟ್ಟು ಓಲಾ ಪಾಸ್ ನೀನು. ಬಿಡು ಹಂಗ ನಮ್ಮ ಮೇಷ್ಟ್ರಿಗಳು ಮಾಡ್ತಿರ್ಲಿಲ್ಲ ಕಣ, ಎರಡು ಗಿಣ್ಣಿಗೆ ಕೊಟ್ಟು ಬೆಳ್ಳಿಗೆ ಚೆನ್ನಾಗಿ ಬರತ್ತಿದ್ರು, ಚೆನ್ನಾಗಿ ಓದಿ ಅಂತ ಹೇಳ್ತಿದ್ರು. ಯಾಕಿದ ಅರ್ಜಿ ಅಂತ ನೀನ್ ಕೇಳಲೇ ಇಲ್ವಾ? ಇರಪ್ಪ ನೀನು ಈ ಗುಂಡಾಕ್ಷರ ಅನ್ಬಿಟ್ಟು ಎತ್ಬಿಟ್ಟಮ್ಮ ನೀನು, ಅದೇನೋ ಅಪ್ಲಿಕೇಶನ್ ಅಂದ್ರೆ ಅದು ಹೆಂಗೆ ಹೇಳಕ್ಕ, ಅದು ಓಲಿ ಬುಡಯ್ಯ. ಈಗ ಅಲ್ಲ ನೀನು ಹಿಂದೆ ಚೆನ್ನಾಗಿ ಬರೀತಿದ್ದ ನೋಡಿದೀನಿ, ನಿಂದು ಗುಂಡ್ಗಿಲ್ಲ ಅಂದ್ರೆ ಕಮಲಕ್ಕಂತ ಫಿಲಪ್ ಮಾಡಿಸ್ಕಂತ. ಬೇಡ ಬಿಡು, ನಾನೇ ಬರ್ಕೊಟ್ಟನು. ಅದೇನು ಅಪ್ಲಿಕೇಶನ್ ಕುಂಡಾಕ್ಷರ ನೀನೇ ಹೇಳಲ್ವೇ? ಅಯ್ಯ ಬುಡವ್ವ, ನೀನು ಚೆಂದಾಗಿ ಬರೀತಿದ್ದೆ. ಈಗ ಫಸ್ಟು ನನಗೆ ಜಯಣ್ಣ ಕೇಳನೆ ಆಯ್ತಾ? ನನಗೆ ಆಗ್ಲಿಲ್ಲ ಅಂದ್ರೆ ಆಮ್ಯಾಕೆ ನೀನು ಬರ್ಕೊಡಯ್ಯ ಅಂತ. ಮೂರು ಅಪ್ಲಿಕೇಶನ್ ತಕ ಬಂದಿದ್ದೀನಿ. ಯಾಕಪ್ಪ? ಒಂದ್ ನಿನ್ಗ, ಒಂದ್ ನನ್ಗ, ಇನ್ನೊಂದ್ ಕಮಲ. ಹಂಗಾರೆ ಮೊದಲು ನನಗ್ ಕೊಡು. ಅಲ್ಲ ಮೊದ್ಲು ಏನಕ್ಕೆ ಅಂತ ತಿಳ್ಕೊ, ಆಮೇಲೆ ಇಸ್ಕೊಳ್ವಂತೆ. ಅಲ್ಲ ಮೊದ್ಲು ಅವಂದೇ ಫಿಲಪ್ ಮಾಡ್ಲಿ, ತೆಪ್ ಗಿಪ್ ಆದ್ರೆ ಅವಂದೇ ಅಳೈತದೆ, ಆಮೇಲೆ ನಿಧಾನಕ್ಕೆ ನಮ್ದ ಫಿಲಪ್ಪ ಮಾಡಿಸ್ಕೊಂಡು. ಅಣ್ಣ ನಿನ್ ಮೇಲೆ ನಂಬಿಕೆ ಅದೇ, ನೀನು ಏನೇ ತಂದ್ರು ಒಳ್ಳೇದೇ ತರದು, ಏನೇ ಹೇಳಿದ್ರು ಒಳ್ಳೇದೇ ಹೇಳೋದು. ಅಲ್ಲ ಕಪ್ಪ ಹೇಳ, ಅದಕ್ಕ ಒಂದು ವಿಚಾರ ಮಾಡುಮ್ಮ. ಹೇಳಪ್ಪ. ಪೆನ್ನಾಗ ಬರೆಯ ಬಂದು ಪೆನ್ಸಿಲ್ನಾಗ ಬರೆಯುಮ್ಮ ಫಸ್ಟ್. ಅದೇನಾದ್ರು ತೆಪ್ಪ ಆದ್ರೆ ಲಬ್ಬರ್ ಇರ್ತತಲ್ಲ ಅದ್ರಲ್ಲಿ ಅಳಿಸ್ಕೊಳ್ಳೋದು, ಆಮೇಲೆ ಗುಂಡಕ್ಕೆ ಪೆನ್ನಾಗೆ ತಿದ್ಗೊಡುಮ್ಮ. ನೀನು ಹೇಳ್ತಾ ಇರೋದು ಈ ಹತ್ತು ವರ್ಷಕ್ಕೆ ಹಿಂದೆ ಕೊಯ್ತಾ ಇದೆಯಿ. ಅಲ್ಲ ಕಯ್ಯ, ಅಪ್ಲಿಕೇಶನ ತಂದಿದೆಯಿ, ಈಗ ನಮ್ಮ ಊರೊಳಕ ನುಗ್ಗೋದಿಲ್ವಪ್ಪ ಬಸ್ಸು, ಆ ಪಕ್ಕದಲ್ಲಿ ಜರಾಕ್ಸು ಅಂತ ಇಟ್ಕೊಂಡಿಲ್ವಪ್ಪ ಮಿಷಿನ, ಅದಕ್ಕೆ ಏನು ಮಾಡು ನೀನು, ಫಿಲಪ್ಪ ಮಾಡೋಕ್ಕಿಂತ ಮುಂಚೆಯೇ ಎಕ್ಸ್ಟ್ರಾ ಒಂದೊಂದು ಮಾಡಿಸ್ಕೊಂಬಂಬಿಡಪ್ಪ. ಒಂದು ರೂಪಾಯಿ ಯಾರು ಕೊಡೋರು ಜರಾಕ್ಸ್ಗ? ಏ ಬಿಡು ನಾನೇ ಕೊಟ್ಟನು. ಬೇಡ ಕಪ್ಪ, ನಿಂಗೆ ಯಾಕೆ ಹೊರೆ? ನಾ ಹೇಳ್ದೆ ಮಾಡು, ನಿಮ್ಮ ಮೈಕಲ್ ತ ಹೋಗಿ ಒಂದ್ ಸೀಸದ ಕಡ್ಡಿಯ ತಕಬ ಅಲ್ವಾ, ಮತ್ ಲಬ್ಬರು ಅದ ಕೊಟ್ರದಾರು ಯಾಕೆ ಮತ್ತೆ? ಬಿಡು ಜಯಣ್ಣ, ಅಲ್ಲ ನೀನು ಬಾಲ್ಯದಲ್ಲಿ ಇಲ್ಲಿ ಕೇಳು ಚಂದ್ರಣ್ಣ, ಮಕ್ಕಳಿದ್ದಾಗ ಯಾರು ಪೆನ್ ಕೊಟ್ಟ ಬರಸ್ತಾರೆ? ಮೊದಲು ಬಳಾಪದಾಗ ಬರಸ್ತಿದ್ರ. ಯಾಕೆ ಬಳಾಪದಲ್ಲಿ ಬರಸ್ತಿದ್ರು? ಅಳಿಸ್ಬೋದು. ಆಮೇಲೆ ಪೆನ್ಸಿಲ ಕೊಟ್ರು, ತೆಪ್ ಮಾಡಿದ್ರೆ ಅಳಿಸ್ಬೋದು ಅಂತ. ದೊಡ್ಡವರಾದ್ಮೇಲೆ ಪೆನ್ ಯಾಕೆ ಕೊಡ್ತಾರೆ ಹೇಳು? ನೋಡು ಜಯಣ್ಣ ಎಷ್ಟು ಚೆನ್ನಾಗದಲ್ವ ಅದು. ಯಾಕೆ ಕೊಡ್ತಾರೆ ಹೇಳು ಪೆನ್? ಹೇಳ್ತಾನೆ ಬಿಡು. ಹೇಳಪ್ಪ ಜಯಣ್ಣ, ನೀನ್ ಹೇಳದು ಕೇಳುಮ. ಇಲ್ಲ ಇಲ್ಲ ಕಣ, ಈಗ ನಮ್ ಕಮಲಕ್ಕ ನಿನ್ ಮಾತ ಕೇಳಕ್ಕೆ ಖುಷಿ ಆಗವಳೆ ಕಣ, ಹೇಳ್ಬಿಡು ಆಮೇಲೆ ನಾನು ಹೇಳ್ತೀನಿ. ತಪ್ಪ ಮಾಡಬಾರ್ದು ಅಂತ ಹೂಕವ ನೋಡವ ಜಯಣ್ಣ. ಈಗ ಐಕ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು ಅಲ್ವಪ್ಪ, ದೊಡ್ಡವರು ತಪ್ಪು ಮಾಡಿದ್ರೆ ಕ್ಷಮಿಸಕ್ಕಾದ್ದಯ್ಯ. ನೀನು ನಾನು ತಪ್ಪು ಮಾಡಿದ್ರೆ ಕ್ಷಮಿಸ್ತಾರಯ್ಯ ಜನ? ಅಲ್ಲ ನೀನು ತಪ್ಪು ಮಾಡಿದ್ರೆ ನಾನ್ ಕ್ಷಮಿಸ್ಬೋದು, ನಾನ್ ತಪ್ಪು ಮಾಡಿದ್ರೆ ನೀನ್ ಕ್ಷಮಿಸ್ಬೋದು. ಇಬ್ಬರು ಸ್ನೇಹಿತರ ಇದರಲ್ಲಿ ಅಂತದ್ ಬರೋಕಿಲ್ಲ, ಆದ್ರೆ ತಪ್ಪೇ ಮಾಡಬಾರ್ದು ಅಂತ. ಬೂಡಪ್ಪ ಆಯ್ತು, ಮನಸ್ಸರಲ್ವಾ? ಹಾ ಅದೇನ ಹೇಳ್ತಾರಲ್ಲಪ್ಪ, ನಡ್ಕೊಂಡು ಹೋಗೋರು ಎಡವ್ತಾರಲ್ವಾ ಅವ್ವ ಅಲ್ವಾ, ಹಂಗ ಆಯ್ತದೆ ಒಂದ್ ಕೀತ ಬಿಡು, ಜೀವನ ಅಲ್ವಾಪ, ಮನ್ಸ್ರಲ್ವಾ ನಾವು. ಅಂದ್ರೆ ಮಕ್ಕಳಿದ್ದಾಗ ಎಷ್ಟೆಪ್ ಮಾಡಿದ್ರು ತಿದ್ದಿ ನಡೆಸಬಹುದು, ದೊಡ್ಡವರಾದ್ಮೇಲೆ ತೆಪ್ಪ ಸಹಜವಾಗಿ ಮಾಡಬಾರದು. ಬಿಡಪ್ಪ, ಈಗ ಈ ತತ್ವ ಹೇಳದ ಬಿಟ್ಬಿಟ್ಟು ಅದೇನು ಅಪ್ಲಿಕೇಶನ್ ಅದನ್ನ ಹೇಳಪ್ಪ. ಅದೇನ ಕೇಳೋಣ. ಈಗ ಬಾಲಂಗೋಚೆ ಉದ್ದಾದಂಗಾಯ್ತು ಅಪ್ಲಿಕೇಶನ್ ಎಲ್ವೇ ಇರ್ಲಿ ಬಿಡು ಜಯಣ್ಣ, ಅವೆಲ್ಲ ಇರ್ಬೇಕು ಕಣ. ಅದಿಲ್ಲ ಅಂದ್ರೆ ಪಟ ಆರೋದಿಲ್ಲಲ್ಲ ಲಂಡಾವರಿ ಅಲಕಯ್ಯ, ಲಂಡಾವರಿ ಹರಿಸ್ತಿಲ್ಲ, ಬಾಲಂಗೋಚಿನೇ ಇರ್ತಿರ್ಲಿಲ್ಲ. ಸೂತ್ರ ಸರಿಯಾಗಿ ಹಾಕ್ಬೇಕು. ಹೇಳಪ್ಪ, ಇನ್ಯಾವ್ದೋ ಸೂತ್ರ ತೆಗೆದ ಇರ್ಲಿ ಬಿಡು ಹೇಳು ನೀನು ಅಪ್ಲಿಕೇಶನ್. ಕೃಷಿ ಇಲಾಖೆಗೆ ಹೋಗಿದ್ನಪ್ಪ, ಮೈಸೂರು ಪೇಟನಗದಲ್ಲ ಈ ಪಿಲೇಸ್ ಪಕ್ಕ. ಪಿಲೇಸ್ ಏದಪ್ಪ ಅದು? ಪಿಲೇಸ್ ಹೋಗಿರ್ಲಿಲ್ವೇನಣ್ಣ? ಅರಮನೆ ಪ್ಲೇಸ್ ಅವ ಪ್ಯಾಲೇಸ್ ಕಣ್ಣ. ಓಹೋ, ಅರಮನೆ ಒಳ್ಳಕ್ಕಿಲ್ಲ ನಾಲ್ಗೆ ಹೊಸೆ ಅಡ್ಜಸ್ಟ್ ಮಾಡ್ಕ ನೀನು. ಜಯಣ್ಣ ಅದ್ ಯಾರೋ ಹೇಳ್ತಿದ್ದ, ನಮ್ಮ ಇವನ್ ಸಿಕ್ಕಿದ ಕಯ್ಯ ಸತೀಸಪ್ಪ ಅವ ಸಿಕ್ಕಿದ ಜಯಣ್ಣ. ಅದೇನು ಎಡೊತ್ತು ಕೃಷಿ ಇಲಾಖೆ ಎಲ್ಲ ಇರ್ತಾನಲ್ಲ ಅದೆಲ್ಲ ಮನಗಿನ ಮಾಡ್ಕೊಂಬಿಟ್ಟಿದ್ದಾನ ಅಂತ. ಹಂಗಲ್ಲಪ್ಪ, ಈಗ ದೇಶಕ್ಕೊಳ್ಳೇದಾಗ್ಲಿ ಅಂತ ಅಲ್ಕೊಂತಿರ್ತೀನಿ. ಓ ತಕಳಪ್ಪ, ಇದೊಂದು ಒಳ್ಳೆ ವಿಷಯ ಹೇಳ್ದೆ ಬಿಡಪ್ಪ. ಅಂದ್ರೆ ಅಲ್ಲಿ ಕುಂತ್ಕೊಂಡ್ಬಿಟ್ರೆ ದೇಶ ಒಳ್ಳೇದಾಗ್ಬಿಟ್ಟದ ಜಯಣ್ಣ. ಹಂಗಲ್ಲ, ಈಗ ನೀನ್ ಮನ್ಯಾಗ ಕುಂತಿದೀಯ, ಈಗ ಅಲ್ಲಿಂದ ವಿಚಾರ ತಿಳ್ಕೊಂಬಂದ್ ಹಿಂಗ್ ಹೇಳೋರು ಯಾರು? ಬೋ ವಿಚಾರಗಳು, ಬೋ ಸ್ಕೀಮ್ಗಳು ಎಲ್ಲ ಇಲಾಖೆನಾಗೆ ಹೇಳ್ತಿರ್ತಾರೆ. ಹಿಂಗೈತೆ ಹಂಗೈತೆ, ನೀವು ಸಿ ವಿಚಾರ ತಿಳಿಸಿ ಊರ್ಗ ಹೋದಾಗ ಅಂತ. ಹಂಗ ಹೋಗಿ ಕುಂತಾಗ ದೊಡ್ಡ ಆಫೀಸರು ಕರೆದಿದ್ರು, ಅವರು ಒಂದ ಏನು ಪ್ರಕಟಣೆಯ ಕೊಟ್ರು. ಏನಪ್ಪ ಅದು? ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಉತ್ತಮ ಕೃಷಿ ಪ್ರಶಸ್ತಿಯ ಕೊಡ್ತಾರ. ಈಗ ಅರ್ಜಿ ಅದಕ್ಕೆ ಆಗ್ತಾ ಇರೋದು. ವಾ, ನೀನು ಬೆಳ್ತನಕ ಕೇಳ್ಬಿಟ್ಟು ರಾಮಾಯಣ ನೋಡಪ್ಪ ಜಯಣ್ಣ. ಈಗ ಅದೇನು ಕಾಸ್ಕೀಸ್ ಕೊಟ್ಟಾರಪ್ಪ ಅಲ್ಲಿಗೆ ಬಾ, ಕಾಸು ಬಂದ್ಬಿಟ್ಟು ಅಲ್ಲ, ಕಾಸು ಇಲ್ದಿದ್ರೆ ಅರ್ಜಿ ಹಾಕಲ್ಲ ನೀನು. ಅಲ್ಲ ಕಯ್ಯ, ಕಾಸು ಬಂದ್ರೆ ಅದಕ್ಕೆ ಇದಕ್ಕೋಸಿ ಆಯ್ತಲ್ಲಯ್ಯ, ಐಕ ಮಕ್ಕಳಿಗೆ ತಕೊಡ್ಬೋದಲ್ಲಪ್ಪ ಜಯಣ್ಣ. ಚಂದಾಗೆ ಬರ್ತದೆ ಕಾಸು? ಚಂದಾಗಿ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ 25,000 ರೂಪಾಯಿ ಬಹುಮಾನ ಮಾಡ್ಬಿಟ್ಟು ತಕಾಳಪ್ಪ. ಈಗ ಏನ್ ಅಪ್ಲಿಕೇಶನ್ ಹಾಕದವ್ರಿಗೆಲ್ಲರಿಗೂ ಕೊಟ್ಬಿಟ್ಟಾರ ಜಯಣ್ಣ? ಯಾಕೆ ಬಂದ್ಬಿಡು, ಆಮ್ಯಾಕೆ ತಾಲೂಕು ಮಟ್ಟಕ್ಕೆ 1,000 ರೂಪಾಯಿ ಕೊಟ್ಟಾರಂತ ಕಣ್ಣು. ಎಲ್ಲಾ ಕ್ಷೇತ್ರಕ್ಕೂ ಒಂದೊಂದು ಪ್ರಶಸ್ತಿ ಕಾಸು ಕೊಡ್ತಾರೆ, ಕಾಸು ಕೊಡ್ತಾರೆ, ಒಂದ್ ಸರ್ಟಿಫಿಕೇಟ್ ಕೊಡ್ತಾರೆ, ಆಮೇಲೆ ಒಂದು ಫಂಕ್ಷನ್ ಆಗಿ ಕರೆದ್ಬಿಟ್ಟು ಸಾಲ ಒದಿಸ್ಬಿಟ್ಟು ಆರವ ಹಾಕ್ಬಿಟ್ಟು ಪ್ಯಾಟ ಇದ್ರೆ ತಲೆ ಮ್ಯಾಕ್ ಒಂದ್ ಹಾಕಿ ಕಳಿಸ್ತಾರೆ, ಒಂದ್ ಪಲಕಾವ ಕೊಟ್ಟು ಹಿಡ್ಕಂಗ್ ಕುಂದ್ರಸ್ಕೊಂಡು ಫೋಟೋವ ತೆಗೆಸ್ಬಿಟ್ಟು ಕಳಿಸ್ತಾರೆ. ಸರಿ ಕಂಜಯ್ಯಣ್ಣ, ಈಗ ಅದೇನೋ 25,000 10,000 5,000 ಅಂತ ಹೇಳ್ತಿದ್ಯಲ್ಲಪ್ಪ. 5,000 ನೀನ್ ಕೊಡ್ಬೇಕು, ನಾನ್ 25 ಅಂತ ಹೇಳಲಿಲ್ಲ. ಮತ್ತ ಅದನ್ನೇ ಹೇಳದ್ ಇಲ್ಲ ಕಣವ್, ಸರಿಯಾಗಿ ನೋಡ್ಕೊಂಡವನು. 25 ಅದೇ ನೋಡ್, ನಂಗೆ 20 ಕಂಡಂಗ್ ಕಾಣ್ತಾ ಇತ್ತಾ? ಅಷ್ಟು ದೂರದಿಂದಲೇ ನೋಡಿ ಅಲ್ಲ ನೀನು, ಕಣ್ಣು ಚೆನ್ನಾಗದ ಕಣ. ಕಣ್ಣಾಗ್ಲಕವ ನಾನ್ ಪೊರೆ ಸುತ್ಕೊಂಡಿದ್ದ ಕಣ್ಣಗ ಅಲ್ಲ ದುಡ್ಡು ಅಂತಿದಂಗೆ ನೋಡ, ಹೆಂಗೆ ಕಣ್ಣ ಅಳ್ಳಿಸ್ಕೊಂಡ್ ನೋಡ್ಬಿಟ್ಟಿದ್ಯಾ ಅಲ್ಲಕಯ್ಯ. ನೀ ದುಡ್ಡು ಇರೋದಕ್ಕೆ ತಾನೇ ಅಪ್ಲಿಕೇಶನ್ ತಂದಿರೋದು, ಇಲ್ಲಾಂದ್ರೆ ಅಲ್ಲೇ ಇಟ್ಬಿಟ್ಟು ಬರ್ತಿದ್ದೆ. ದುಡ್ಡು ಐತಲ್ಲ ಅದು ಬರೀ ಏನಂತೀಯ ಸಾಂಕೇತಿಕ ಅಷ್ಟೇ. ಈಗ ಕೃಷಿನಲ್ಲಿ ಸಾಧನೆ ಮಾಡ್ಬೇಕು, ಕೃಷಿನಲ್ಲಿ ಒಳ್ಳೊಳ್ಳೆ ವಿಚಾರವ ತಿಳ್ಕೋಬೇಕು, ಬೋ ಕಾಂಪಿಟೇಷನ್ ಆಗಿ ಬೆಳೆ ಬೆಳಿಬೇಕು ಅಂತೇಳಿ ಈ ಪ್ರಶಸ್ತಿ ಎಲ್ಲ ಕೊಡೋದು. ಈ ಸರಿ ಕಂಜಯಣ್ಣ, ಇದಕ್ಕೆ ಏನೇನ್ ಮಾಡ್ಬೇಕು ಹೇಳು. ಏನಿಲ್ಲ, ಅಪ್ಲಿಕೇಶನ್ ತಂದಿನಿ, ಅಪ್ಲಿಕೇಶನ್ ಜೊತೆಗೆ ಒಂದಷ್ಟು ದಾಖಲೆಗಳವೆ. ಏನೇನಪ್ಪ? ಅದೆಲ್ಲ ಗೊತ್ತಿಲ್ಲ ಕಣ್ಣ, ಬರದ್ ಮಾಡ್ಗವ್ರೆ, ಅದನ್ನ ಚೀಟಿನಾಗ ಬರ್ಕ ಬಂದಿದ್ದೀನಿ. ಏನಿರ್ತದೆ? ಫೋಟೋ ಇರ್ತೈತೆ, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ದುಡ್ಡು ಹಾಕಕ್ಕೆ ಪಾಸ್ಬುಕ್ ಎಲ್ಲ ಜೆರಾಕ್ಸ್ ಎಲ್ಲ ಕೊಡ್ಬೇಕಿರ್ತೈತೆ. ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತದೆ. ಈಗ ಕೃಷಿ ಪಂಡಿತ ಪ್ರಶಸ್ತಿನಪ್ಪ ಅದು? ನೀನ್ ಮೊದ್ಲಿಂದ ಕೇಳಪ್ಪ, ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ. ಅದಕ್ಕೆ ಇವ ಕೃಷಿಕ್ನೋ ಅಲ್ವೋ ಅನ್ನೋದನ್ನ ಹೆಂಗ ಅವರು ಕಂಡಿಡ್ದರು? ಇದೊಂದು ಒಳ್ಳೆ ಪ್ಲಾನ್. ಅಲ್ಲ ಕಯ್ಯ, ನಾ ಏನೋ ಬರೆದು ಬಿಡ್ತೀನಿ. ಕೃಷಿಕ ಅನ್ನಕ್ಕೆ ಅಲ್ಲಿ ದಾಖಲೆ ಇರ್ತತಲ್ಲಪ್ಪ, ಆರ್ ಟಿ ಸಿ ಇರ್ತೈತೆ, ನಿನ್ ರೈತ ಅನ್ನಕ್ಕೆ ಬೇರೆ ದಾಖಲೆಗಳು ಇರ್ತಾವಲ್ಲ, ಅವನ್ನು ಕೊಡ್ಬೇಕಾಯ್ತು. ಜಮೀನ್ದೆಲ್ಲ ಫೋಟೋ ಎಲ್ಲ ತಕ್ಕೊಂಡು ನಾವ್ ಅಲ್ಲೆಲ್ಲ ಹಾಕಿಲ್ವೆ ಕಂಪ್ಯೂಟರ್. ಅಲ್ಲಕವ್ವ, ಈಗ ನನಗ ನಿಂದ ಫ್ರೂಟ್ಸ್ ಐಡಿಯಾ ಮಾಡ್ಸಿಲ್ವನಪ್ಪ. ಅದಿದ್ರು ಸಾಕು, ಅದ್ ನೋಡ್ಕೊಂಡ್ ಕೊಟ್ಬಿಟ್ಟಾರ ಪ್ರಶಸ್ತಿಯ ನೋಡ್ತಾರೆ ಜಮೀನ್ ಇಲ್ವೋ ಅಂತ. ಅಣ್ಣ, ನೀನು ಅರ್ಜಿ ಹಾಕುವಾಗ್ಲೆ ತುಂಬಾ ಮುಂದ್ ಕೊಯ್ತಾ ಇದ್ದಿ. ಫಸ್ಟ್ ಅರ್ಜಿ ಹಾಕು, ಮೊದಲನೇ ಮೆಟ್ಲು ಹತ್ತೇ ಇಲ್ಲ, ಆಗ್ಲೇ ಕೊನೆ ಮೆಟ್ಲು ಬಗ್ಗೆ ಯೋಚನೆ ಬಿಡ. ದೇವಿ ಕಾಣ್ಬೇಕು ಅಂದ್ರೆ ಹೆಂಗೆ ಹತ್ಕೊಂಡ್ ಹೋಗ್ಬೇಕು? ಸಾವಿರದೊಂದ್ ಮೆಟ್ಲ ಹೋಗಿದ್ಮಲ್ಲಪ್ಪ ದಸರದಲ್ಲಿ ಪಾನ್ಕ ನಿರ್ಮಜ್ಗೆ ನೆನಪಿಸ್ಕ ಹೊಸಿಯ. ಅದ್ಕ ಅರ್ಜಿಯ ಮೂರು ಜನ ಹಾಕುಮ. ಆಯ್ತು ಕಮಲಕ್ಕ, ಈಗ ಪುರುಷರಿಗೆ ಬೇರೆ ಅದೆ, ಮಹಿಳೆಯರಿಗೆ ಬೇರೆ ಅದ. ಹಂಗಾಗಿ ಅರ್ಜಿಯ ನೀನು ಹಾಕ್ಬಿಡು. ಈಗ ಸಮಗ್ರ ಕೃಷಿ ಎಲ್ಲ ಮಾಡಿವಲ್ವೇನಪ್ಪ ನಾವು? ಹಸ ಅದೆ, ಮೇಕೆ ಅದೆ, ಕುರಿ ಅದೆ, ಆಮ್ಯಾಕೆ ನೀನ್ ರೇಷ್ಮೆನು ಮಾಡಿ, ಅರಣ್ಯ ಕೃಷಿ ನಾನ್ ಮಾಡೀನಿ, ಆಮ್ಯಾಕೆ ಹೊಂಡ ತೋಡ್ ಮೀನ ಸಾಕ್ತಾ ಇದ್ದೀವಿ. ನಮ್ ಮೂರ್ ಜನದಲ್ಲಿ ಯಾರಿಗಾರು ಪ್ರಶಸ್ತಿ ಬಂದೇ ಬತ್ತ ಅರ್ಲಿ ಬಿಡಪ್ಪ. ಈಗ ಜಯಣ್ಣ ಮೂರ್ ಜನಕ್ಕೆ ಯಾರಿಗಾದ್ರು ಬಂದ್ರು ಏನ್ ಮಾಡಮ್ಮ ಅದ ದುಡ್ಡ, ಅದಕ್ಕ ನಂಗೆ ಒಂದು ಪಿಳಾನು ಹೊಡಿತಾ ಇದೆ. ಹಂಚ್ಕೊಬಿಡವ ಮೂರ್ ಜನ ಹಂಚ್ಕೊಳ್ಳೋದು ಇರ್ಲಿಕ್ಕಯ್ಯ ಒಂದಿಕ್ಕ. ಅದೇನ್ ಮಾಡೋದು ಅಂತಂದ್ರೆ ಈ ಕೊನೆ ಕೊನೆ ಕೊನೆ ಅಂತಿಲ್ಲಲ್ಲ ನಮ್ ಕಮಲಕ್ಕ. ಅಲ್ಲಕ್ಕಯ್ಯ ವರ್ಷದ ಕೊನೆ ಬಂದೇ ಬಿಡ್ತಲ್ಲಯ್ಯ, ಅದಕ್ಕೆ ನಾವು ಈಗಲೇ ಕಾಸು ಹಾಕೊಂಬಿಡಮ್ಮ. ಏನಾರು ಅಂದ್ರೆ ಪ್ರಶಸ್ತಿ ಬಿಡಪ್ಪ, ಸಂತೋಷ ಪಟ್ಟಂಗಾಯ್ತದೆ. ಈ ದುಡ್ಡು ಕೊಡೋರು ಯಾರು? ಏ ಬಿಡವ್ವ, ಉಳ್ಸವನಲ್ಲ ಗುಂಪು ಮಾಡ್ಕೊಂಡವನೊಂದು ಸ್ವಸಹಾಯ ಗುಂಪು, ಅದರಿಂದ ಸಾಲ ಎತ್ಕೊಡ್ತಾನ ಬಿಡು. ಆಯ್ತು ಬಿಡಪ್ಪ, ಒಂದ್ 20,000 ಕಮಲಕ್ಕಂಗುವೆ ನಿನಗುವೆ ಖರ್ಚು ಮಾಡಲ್ಲ, ಏನ್ ಕಳ್ಕೊಂಡದ್ ನಾನು ಬಿಡು. ಏನ್ ವರ್ಷಾಂತ್ಯದಲ್ಲಿ ಇವನಿಗೆ ಇಟ್ಟೊಂದ್ ನಾನು ಅದೇ ಆಗ್ಬಿಟ್ಟದಲ್ಲ ಕಮಲಕ್ಕ. ಈಗ ನೋಡಪ್ಪ, ಎಲ್ರು ವರ್ಸುವ ಹೊಸ ವರ್ಸುವ ಹೆಂಗೋ ಮಾಡ್ತಾರೆ ಅಕ್ಕಯ್ಯ, ನಾವ್ ಹೆಂಗ್ ಮಾಡಮ್ಮ ಹೇಳು. ಯೋಚನೆ ಮಾಡ್ಬೇಡ, ನಾನು ಆಚರಣೆ ಮಾಡೋದಿಲ್ಲ. ಯಾಕಪ್ಪ? ನಮಗ್ ಏನಿದ್ರು ಉಗಾದಿ. ಸರಿಯಾದ ಮಾತು ಅಲ್ಲ ಅಕ್ಕಯ್ಯ, ಊರಿನ ಜನ ಎಲ್ಲ ಉಗೆ ಅಂತಿದ್ರೆ ನೀನು ಉಗಾದಿ ಅಂತಿದ್ದ ಎಲ್ಲಯ್ಯ. ಹಂಗಲ್ಲ ಕಣ್ಣಣ್ಣ, ಈ ಸುಮ್ ಸುಮ್ನೆ ಯಾಕಣ್ಣ ದುಂದ್ವೆಚ್ಚ ಮಾಡ್ಬೇಕು? ಏನಾರು 1ನೇ ತಾರೀಕಿನ ನಿನ್ ಜೀವನ ಬದಲಾಯ್ತದ? ಬದಲಾವಣೆ ಮಾಡ್ಕೋಬೇಕು. ಏನ್ ಮಾಡ್ಕೋತಿಯ? ಏನ ಬದಲ ಏನು ಸಂಕಲ್ಪ ಮಾಡ್ಬೇಕು? ಖರ್ಚು ಮಾಡ್ಬೇಕು. ಇರ್ಲಿ ಬಿಡ, ಹೊಟ್ಟೆ ತುಂಬಾ ಹಿಟ್ಟು ಉಂಡ್ಬಿಟ್ಟು ಕಣ್ ತುಂಬಾ ನಿದ್ದೆ ಮಾಡೋಗು. ಅವೋ ದಿನ ಒಂದೂಸ್ ಕೊಡ್ತಾಳ ಮನ್ಲಿ, ಹಿಟ್ಟ ಉಣ್ತಾನೆ ಇಮಿ. ಆಯ್ತಾ, ಇನ್ನೇನಾರು ಹೆಚ್ಚುಕಟ್ಲೆ ಮಾಡ್ಕೊಂಡು ಅವತ್ತಿನ ಆಚರಿಸವ ಅಂತ ನಾನು. 12 ಗಂಟೆವರೆಗೂ ಡ್ಯಾನ್ಸ್ ಮಾಡ್ಬೇಕು ಅಂತನಪ್ಪ ನಿಂದು? ಆಯ್ತು ಬಿಡಯ್ಯ, ನಮ್ ಸಿದ್ಧನ್ ಹೇಳಿದ್ರ ತಮಟ ಹೊಡಿತಾನೆ. ಆಯ್ತಾ, ನಮ್ ಹುಡುಗಂಗ್ ಹೇಳ್ದ ಅದೇನೋ ಡಿಜೆ ಡಿಜೆ ಅಂತಾರಲ್ಲಪ್ಪ, ಅದೇನವ ಅದ ಅಯ್ಯ ಸಿಟಿ ದಿಕ್ಕ ಆಗ್ತಾರಲ್ಲ. ಏನ್ ಹೇಳು ಡಿಜೆ? ಈಗ ನೋಡಪ್ಪ, ಈ ಡಿಜೆ ಪಜೆ ಅವೆಲ್ಲ ನಮಗ್ ಬ್ಯಾಡ. ಅದೇ ತಮಟಿಯೂ ಬ್ಯಾಡ ನೋಡಪ್ಪ. ಕಾಸು ಖರ್ಚಾಗ್ಬಾರ್ದು, ಖುಷಿನೂ ಇರ್ಬೇಕು. ಅಂತದೇನಾರು ಪ್ಲಾನ್ ಮಾಡಿ. ಕುಂಟಬಿಲ್ಲ ಅಡಮ್ಮಪ್ಪ, ಏನ್ ಅಡಮ್ ಹೇಳು? ಬ್ಯಾಡ ಬಿಡು, ಚಿನ್ನಿನ ದಂಡೆ ಆಡಿದ್ರ ಆತು. ರಾತ್ರಿ ಮತ್ ಕಂಡದಯ್ಯ, ಹೆಚ್ಚಗಟ್ಲೆ ಉಣ್ಬೇಕು ಅಂದೆ ಅಲ್ವಾ, ಎಲ್ಲಾರ ಮನೆಯಿಂದನು ಮಾಡ್ಕೊಂಬಿಡೋದು ಬುತ್ತಿಯ. ಹೋಗ್ ತೋಟದಲ್ಲಿ ಊಟ ಮಾಡೋದು ಏನ್ ಚೆನ್ನಾಗಿರ್ತದೆ. ಅದಕ್ಕ ಈಗ ನಿಮ್ ತೋಟ ಚೆನ್ನಾಗದಕ್ಕವ. ಆಯ್ತಾ, ಅದಕ್ಕೇನಂತೆ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಹೆಂಗಿದ್ರು ಹೊಸಿ ಇಲೆಕ್ಟ್ರಿಕ್ ಕೆಲಸ ಮಾಡ್ತಾರಲ್ಲವ, ಒಂದು ಲೈಟ್ ಹಾಕ್ಸ್ಬಿಡು ತೋಟಕ್ಕ. ಏನ್ ಜಯಣ್ಣ, ತೋಟದಲ್ಲಿ ಊಟ ಯಾವತ್ಕೂ ಅಪಾರ ಖರ್ಚು ಮಾಡ್ಕೋಬಾರ್ದು. ನೀನು ಖರ್ಚು ಮಾಡ್ತೀಯಲ್ಲಯ್ಯ. ಅಲ್ಲ ನೀನ್ ಅಂದಲ್ಲಪ್ಪ, 20,000 ಆಗ್ಲಿ, 2,000 ಆಗ್ಲಿ, 20 ರೂಪಾಯಿ ಆಗ್ಲಿ, ಅನವಶ್ಯಕವಾಗಿ ಯಾಕೆ ಖರ್ಚು ಮಾಡ್ಬೇಕಣ? ಅವಶ್ಯಕ ಇದ್ರೆ ಖರ್ಚು ಮಾಡಮ್ಮ. ಈಗ ಅವು ನೋಡು, ನೀನೇ ಖರ್ಚು ಏಟಾರು ಆಗ್ಲಿ ಅಂದ್ರೆ ನಿಮ್ ಮೈಕ ಏನಂತವೆ ನಾಳಿಕೆ? ಒಪ್ಪನೆ ಮಾಡವನೆ ನಂದಿನ್ನೇನು ಅಂತ ಹೇಳ್ತವೆ. ಅದಕ್ಕ ನೀನೇ ಉಳಿತಾಯ ಮಾಡ್ಬಿಟ್ರೆ ಅವ ಮಕ್ಕಳಿಗೂ ಅದೊಂದು ಭಾವನೆ ಬೆಳೆಯುವುದಿಲ್ವೇ? ನೀನ್ ಹೇಳಿದ್ ಕರೆಕ್ಟ್, ಐಕಳಿಗೆ ಊಟ ಚೆನ್ನಾಗದೆ, ಐಕಳಿಗೆ ಗೊತ್ತಾಗ್ಬಾರ್ದು ಕಯ್ಯ. ನಮ್ಮ ಊಟಕ್ಕೆ ಹೋಗೋದು ಗೊತ್ತಾಗ್ಬಾರ್ದು, ಖರ್ಚು ಮಾಡ್ತಾವ್ರೆ ಅಂತ ಅನ್ಕೊಳ್ಳೋದಿಲ್ವಾ? ಖರ್ಚೇನಿಲ್ಲ ಕಣ್ಣ, ನೀನ್ ನಿನ್ ಮನೇಲಿ ಏನ್ ಮಾಡಿದ್ಯಾ ಅದ್ ತಕೊಂಡು ಮಕ್ಕಳು. ಇಲ್ಲ ಇಲ್ಲ, ನಾನು ನಮ್ಮ ಮನೇಲಿ ಏನು ಮಾಡಿಸ್ಕೊಂಡ್ ಬರೋದಿಲ್ಲ. ಯಾಕವ್ವ ಮಾಡಿಸ್ಕೊಂಡ್ ಬರ್ಬೇಕು ಹೇಳು ಜಯಣ್ಣ ನೀನೇ. ಇನ್ನೇನ್ ಮಾಡ್ತೀಯ ಅಲ್ಲ ಕಯ್ಯ ಕಮ್ಲಕ್ ಇರೋದ್ ಯಾಕ ಅವಳು ಮಾಡೋದ್ ಇದ್ದೇ ಇರ್ತದೆ ಎಚ್ಚಗಟ್ಲೆ ಎಚ್ಚಗಟ್ಲೆ ಅಂದಲ್ಲ ಅದಕ್ಕೆ ಅಲ್ಲ ಕಪ್ಪು ಅವ್ರವ್ರ ಮನೆನಾಗೆ ಏನೇನ್ ವಿಶೇಷ ಮಾಡ್ಬೋದು ಅವ್ರ ಮಾಡ್ಕ ತಗೋಬರ್ತಾರೆ ಈಗ ನಮ್ ಮನೆಯಿಂದ ನಾನು ನಿಮ್ ಮನೆಯಿಂದ ನೀನು ಕಮಲಕ್ಕನ ಮನೆಯಿಂದ ಕಮಲಕ್ಕ ಇಲ್ವಾ ಈಗ ನಮ್ ಮನೆಗೆ ಏನು ಫೆಸಲ್ ಮಾಡಕ್ ಬತ್ತೈತೆ ಅದನ್ನ ಮಾಡ್ಸೋದು ಏನು ಚರ್ಚೆ ಮಾಡಬಾರ್ದು ನಿಮ್ ಮನೆಗೆ ಏನ್ ಫೆಸಲ್ ನಿಂದು ಕಮಲಕ್ಕನ ಮನೇಲಿ ಏನ್ ಪೆಸಲ್ ಕಮಲಕ್ಕಂದು ಈಗ ಹೊಸಿ ಜಾಸ್ತಿ ಮಾಡ್ಕ ಬಂದ್ರ ಅಲ್ಲಿ ಇಟ್ಕೊಬಿಡೋದು ಎಲ್ಲ ಒಟ್ಟಿಗೆ ಆಮೇಲೆ ಪರಸ್ಪರ ಹಂಚ್ಕೊಂಡ್ ತಿನ್ನೋದು ಏನಿಲ್ಲ ಅಂದ್ರೆ ಒಂದ್ 25-30 ವೆರೈಟಿ ಆಗೋಯ್ತಾನೆ ನೀನ್ ಆಮೇಲೆ ಹ್ಯಾಪಿ ಏನಂತಾರ ಅದಕ್ಕೆ ಮುಂದ್ಕ ಹ್ಯಾಪಿ ನ್ಯೂ ಇಯರ್ ಹಾ ಹಂಗನ್ನಕ್ಕೆ ನೀ ಎಚ್ಚರವಾಗೇ ಇರೋದಿಲ್ಲ ಮನೆ ಕಬಿಟ್ಟಿರ್ತೀನಿ ಚೆನ್ನಾಗಿ ಹೇಳ್ತಿದ್ದೀ ನೀನ್ ಹೇಳ್ತಾರ ರೇಂಜ ನೋಡ್ತು ಅಂತಂದ್ರೆ ಏನ್ 200-300 ಜನಕ್ ಮಾಡಿಸ್ಬೇಕು ಅನ್ನೋ ರೇಂಜ್ ಅಲ್ಲಿ ಹೇಳ್ತಾ ಇದ್ದಪ್ಪ ನಾವ್ 3 ಜನ ಸೇರ್ಕೊಳ್ಳೋಣ ಎರಡೇ ಇದ್ರೆ ಗುಂಪು 3 ಜನ ಆದ್ರೂ ಗುಂಪು ಆಗೋದಿಲ್ವೇ ಅಲ್ಲಿ ಗುಂಪು ಆಯ್ತು ಈಗ ಜಯಣ್ಣ ನೀನು ಚಂದಾಗಿ ಅಲ್ಲಿಗೆ ಹೋಯ್ತೀಯ ಚೆನ್ನಾಗಿ ಆಮೇಲೆ ನಮ್ಗೆ ಡ್ಯಾನ್ಸ್ ಮಾಡೋಕ್ಕೂ ಬತ್ತೈತೆ ನಾವು ನಾವೇ ಖುಷಿಯಾಗಿರೋನ್ ಬಿಡು ಆಯ್ತು ಬಿಡಯ್ಯ ನೋಡಯ್ಯ ನಾವು 3 ಜನ ಅಲ್ಲಕ್ಕಪ್ಪ ಈಗ ನಮ್ಮ ಕಮಲಕ್ಕನ ಯಜಮಾನರು ಬರಲಿ ಊಕರ್ಣ ಕುಟುಂಬ ಅಂತ ನಾನು ಹೇಳ್ತಿರೋದು ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿ ಮೀಟು ಅಂತಾರಲ್ಲಪ್ಪ ಹಂಗೆ ಹಂಗೆ ಹಂಗೆ ಹಂಗೆ ಅದೇನೋ ಬೇರೆ ಹೇಳ್ದೆ ನೀನು ಏನಪ್ಪ ಮೀಟು ಅಂದ್ರೆ ಇನ್ನೇನೋ ಬರ್ತದಲ್ವಾ ಬುಡು ಬುಡು ಪೇಪರ್ನಾಗೆಲ್ಲ ಬರ್ತದಲ್ಲ ಅದಲ್ಲ ಕಯ್ಯ ಮೀಟು ನಾನು ಅದ 2 ಮಾಡ್ಬಿಟ್ಟಿ ಅಲ್ಲ ಮೀಟು ಅಂದ್ರೆ ಇನ್ನೇನೋ ಆಯ್ತದಂತಲ್ಲ ಇಂಗ್ಲಿಷ್ ನಾಗೆ ಅನ್ನೋಂಗೆ ಇಲ್ಲ ಹಂಗೆ ಅಯ್ಯೋ ಜಯಣ್ಣ ಹೇಳ್ತಿರೋದ್ ನಿಂಗೆ ಗೊತ್ತಾಗ್ಲಿಲ್ವಾ ಇನ್ನೂ ಒಂದ್ ಪದ ಅದಂತಲ್ಲ ಇಂಗ್ಲಿಷ್ ನಾಗ ಅದಕ್ಕ ಫ್ಯಾಮಿಲಿ ಅದೇನ ಹೇಳ್ತಾರ ಹಂಗೇಳು ಈ ಮೀಟು ಬೀಟು ಬೇಡಪ್ಪ ಆಯ್ತು ಅದೇನಪ್ಪ ಗೆಟ್ಟು ಈಗ ನೋಡಿ ನಿಮ್ ಮನ್ಯಾಗ ಏನ್ ಮಾಡಿದ್ಯಾ ಮನೆ ಒಳಗೆ ನಿಮ್ಮನೆಗೆ ಬಂದಿರೋದು ಕೊಟ್ಬಿಡು ಮನೆಗೆ ಬಂದಿರೋದು ಸರಿಯೇ ಇಲ್ಲ ಅಂತಲ್ಲ ನಮ್ಮ ಮನೆಗೂ ಕಮಲಕ್ ಮನೆಗೇನು 100+ ಕಿಲೋಮೀಟರ್ ಇದ್ದದಯ್ಯ ಅತ್ತಜ್ಜೆ ಈಗ ಆ ತಂದಿರೋ ಅಪ್ಲಿಕೇಶನ್ನ ಕೊಡು ನಾನು ಫಿಲಪ್ಪ ಮಾಡ್ತಾ ಇರ್ತೀನಿ ಆಯ್ತಾ ನೀನು ನೋಡ್ತಾ ಇರು ಜಯಣ್ಣ ಅತ್ತಜ್ಜೆ ಕಿತ್ತು ನಮ್ಮ ಕಮಲಕ್ ಅವರೊಟ್ಟಿಗೋಗಿ ಏನಾರು ತತ್ತಾಳೆ ಏನವ ನೋಡು ನಾ ತರದೇನು ಎಲ್ಲ ನಡೀರಿ ನಮ್ಮ ಮಟ್ಟಿ ತಾವ್ಕೇನೆ ಅಲ್ಲಿ ಬರೆಯಕ್ಕಾಗದೆ ಅಪ್ಲಿಕೇಶನ್ನ ಇಲ್ಲಿ ಫಿಲಪ್ ಮಾಡೋದು ಆಯ್ತಾ ನೀನ್ ಹೋಗಿ ಅಟ್ಟಿಗೆ ಹೋಗಿ ಅಟ್ಲೀಸ್ಟ್ ನಂಗೂ ಇಂಗ್ಲಿಷ್ ಬರ್ತದೆ ಕಣ ಅಟ್ಲೀಸ್ಟ್ ಕಾಪಿ ನೀರಾರು ತಕೊಂಬೋಗು ಕಡಿ ಎದ್ದ ಬತ್ತೀನಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಕಬ್ಬಿನ ಬೇಸಾಯ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಉನ್ನತ ಸ್ಥಾನದಲ್ಲಿದೆ ಮುಂಬರುವ ವರ್ಷಗಳಲ್ಲಿ ವಿದೇಶಗಳಂತೆ ನಮ್ಮಲ್ಲೂ ಸಕ್ಕರೆ ಗಡ್ಡೆಯಿಂದ ಸಕ್ಕರೆ ಉತ್ಪಾದನೆ ನಿರೀಕ್ಷೆ ಮೂಡಿದೆ ಹಾಗಾದರೆ ಕಬ್ಬಿನ ಗದ್ದೆಗಳಲ್ಲಿ ಸಕ್ಕರೆ ಗಡ್ಡೆ ಪರ್ಯಾಯ ಬೆಳೆಯಾಗಿ ಬೆಳೆಯಬಹುದೇ ಕಬ್ಬು ದೀರ್ಘಾವಧಿ ಬೆಳೆ ನೀರು ಮತ್ತು ರಾಸಾಯನಿಕಗಳ ಅವೈಜ್ಞಾನಿಕ ಬಳಕೆಯಿಂದ ಪ್ರತಿ ವರ್ಷ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ ಇದರಿಂದ ಗುಣಮಟ್ಟ ಹಾಗೂ ಇಳುವರಿ ಕೂಡ ಕುಂಠಿತ ಆಗ್ತಾ ಇದೆ ಈ ಕಾರಣದಿಂದ ಮಣ್ಣಿನ ಫಲವತ್ತತೆ ಕಾಪಾಡಲು ಯುರೋಪ್ ಮತ್ತು ಅಮೆರಿಕ ದೇಶದಲ್ಲಿ ಕಬ್ಬಿಗೆ ಪರ್ಯಾಯವಾಗಿ ಸಕ್ಕರೆ ಗಡ್ಡೆ ಬೇಸಾಯಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ ಸಕ್ಕರೆ ಗಡ್ಡೆ ಯುರೋಪ್ ಮೂಲದ್ದು ಚನೋಪೋಡಿಯಾಸ್ ಕುಟುಂಬಕ್ಕೆ ಸೇರಿದೆ ಇದು ಮೂಲಂಗಿ ರೀತಿ ಬೆಳೆ ಎಲೆಗಳು ಪಾಲಾಕೆಲೆಯಂತೆ ಕಾಣುತ್ತೆ ಇದು ಮೊದಲು ಶೀತವಲಯದ ಜನ ಜಾನುವಾರುಗಳ ಆಹಾರವಾಗಿ ಬಳಕೆಯಾಗ್ತಾ ಇತ್ತು ಗಡ್ಡೆಯಲ್ಲಿ ಸಕ್ಕರೆ ಅಂಶವು

ಎರೆಹುಳು ಮತ್ತು ಅವುಗಳ ಹಿಕ್ಕೆಯ ಮೇಲೆ ನೀರು ಹರಿದು ಪೋಷಕಾಂಶಗಳು, ಕಿಣ್ವಗಳು ಹಾಗೂ ಹುಳುಗಳ ಮೈಮೇಲಿನ ರಂಧ್ರಗಳ ಮೂಲಕ ಹೊರಬರುವ ಕೊಲೋಮಿಕ್ ದ್ರವವು ಎರೆಜಲ ಘಟಕದ ತಳಭಾಗದಲ್ಲಿ ಶೇಖರಣೆಯಾಗುತ್ತೆ. ಎರೆಹುಳುಗಳ ದೇಹದಿಂದ ತಯಾರಾಗುವ ಕಂದು ಬಣ್ಣದ ದ್ರವ ಬೆಳೆಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳು, ಜೀವಸತ್ವಗಳು, ಖನಿಜಗಳು, ಕಿಣ್ವಗಳು, ರೋಗಾಣು ಪ್ರತಿರೋಧಕ ಅಂಶಗಳು, ಬೆಳವಣಿಗೆ ನಿಯಂತ್ರಕ ಅಂಶಗಳು ಮತ್ತು ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನ ಒಳಗೊಂಡಿದೆ. ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ, ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಬಾಧೆಯನ್ನು ಹತೋಟಿಯಲ್ಲಿಡಲು ಸಹಕರಿಸುತ್ತೆ. ಅಲ್ಲದೆ ಇದು ಗಿಡಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚಿಸುತ್ತೆ. ಪೌಷ್ಟಿಕಾಂಶ ಇರುವ ಎರೆಜಲ ಸಿಂಪಡಿಸಲು ಬೆಳಗಿನ ಜಾವ ಅಥವಾ ಸಂಜೆ ಸೂಕ್ತ ಸಮಯ. 1 ಲೀಟರ್ ಎರೆಜಲವನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳ ಬುಡಕ್ಕೆ ಅಥವಾ ಎಲೆಗಳಿಗೆ ಸಿಂಪಡಣೆ ಮಾಡಬಹುದು. ಎರೆಹುಳು ಘಟಕ ಇರೋರು ಸುಲಭವಾಗಿ ಎರೆಜಲವನ್ನು ಸಂಗ್ರಹಿಸಬಹುದು. ಬೆಳೆಗಳಿಗೆ ಔಷಧ ಸಿಂಪಡಣೆಗೆ ರೈತರು ಪೆಟ್ರೋಲ್ ಚಾಲಿತ ಯಂತ್ರ ಬಳಸೋದು ಹೆಚ್ಚು. ಪಂಪ್ ಚಾಲನೆಗೆ ಇಂಧನವಾಗಿ ಪೆಟ್ರೋಲ್ ಅಗತ್ಯವಾಗಿ ಬೇಕಾಗುತ್ತೆ. ಕಾಲಕಾಲಕ್ಕೆ ಇದರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಪೆಟ್ರೋಲ್ ಅಗತ್ಯವಿಲ್ಲದೆ ಕಾರ್ಯನಿರ್ವಹಿಸುವ ಸಿಂಪಡಣೆ ಯಂತ್ರವನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಮುಡಬೂಳ ಗ್ರಾಮದ ಹನುಮಂತ ಕೊಡಮನಹಳ್ಳಿ ಅವರು ತಯಾರು ಮಾಡಿದ್ದಾರೆ. ಇದು ಬ್ಯಾಟರಿ ಪಂಪ್ ಸ್ಪ್ರೇಯರ್. ಸಿಂಪಡಣೆ ಯಂತ್ರಕ್ಕೆ ಪೆಟ್ರೋಲ್ ಪಂಪ್ ಬದಲಾಗಿ ಬ್ಯಾಟರಿ ಪಂಪ್ ಅಳವಡಿಸಿದ್ದಾರೆ. ಇದನ್ನು 2 ಗಂಟೆ ಚಾರ್ಜ್ ಮಾಡಿದರೆ ಸಾಕು, 4 ಎಕರೆಗೆ ಔಷಧ ಸಿಂಪಡಣೆ ಮಾಡಬಹುದು. ಔಷಧ ಸಿಂಪಡಣೆ ವೇಳೆ ಬೆಳೆಗೆ ತಕ್ಕಂತೆ ನೀಡಬೇಕಾದ ಔಷಧ ಪ್ರಮಾಣ ಮತ್ತು ಪ್ರೆಷರ್ ಆಯ್ಕೆ ಇದೆ. ಇದಕ್ಕೆ ಡಬಲ್ ಮೋಟಾರ್ ಇದ್ದು ತಯಾರಿಕೆ ವೆಚ್ಚ ಸುಮಾರು 3,800 ರೂಪಾಯಿಗಳಷ್ಟಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಇವರ ಮೊಬೈಲ್ ಸಂಖ್ಯೆ 9731918241. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9731918241. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 29 ಸೋಮವಾರ ಸಂಜೆ 6:50 ಕೃಷಿರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ನಮ್ಮಲ್ಲಿ ಇತ್ತೀಚೆಗೆ ಇದೊಂದು ಹೆಚ್ಚು ಒಂದು ತೀಕ್ಷ್ಣವಾದ ಸಂಶೋಧನೆ ಇದು ಜಾಸ್ತಿ ಮಾಡಿ ಈಗ ಮುಖ್ಯವಾಗಿ ನಮ್ಮ ಈ ಒಂದು ಸ್ವೀಟ್ ಕಾರನ್ನು ಅಥವಾ ಪಾಪ್ ಕಾರನ್ನೇ ಆಗಲಿ ಅಥವಾ ಈ ಒಂದು ಬೇಬಿ ಕಾರನ್ನೇ ಆಗಲಿ, ಇವುಗಳು ನಾವು ಸಾಮಾನ್ಯವಾಗಿ ರೈತರು ಸ್ವೀಟ್ ಕಾರನ್ನು ಮತ್ತು ಬೇಬಿ ಕಾರನ್ನು ಈ ಒಂದು ತರಕಾರಿ ರೂಪದಲ್ಲಿ ಬೆಳೆಯೋದ್ರಿಂದ ಇದರಲ್ಲಿ ರೋಗ ಬಾಧೆಗೆ ನಾವು ಸಿಂಪಡಣೆಯನ್ನು ಮಾಡಿದಾಗ ಸಾಮಾನ್ಯ ಗ್ರಾಹಕರಿಗೆ ತೊಂದರೆ ಆಗುತ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಇದಕ್ಕೆ ರೋಗ ನಿರೋಧಕತೆ ಇರುವಂಥ ಗುಣಗಳನ್ನು ಈಗಾಗಲೇ ನಮ್ಮಲ್ಲಿ ಅದಕ್ಕೆ ಒಳಸಂಕರಣಗಳಿದ್ದಾವೆ. ಅವುಗಳು ಅಂದರೆ ರೋಗ ತಡ್ಕೊಳ್ಳುವಂಥ ಒಳಸಂಕರಣ ತಯಾರು ಮಾಡಿ ಅವುಗಳನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಿ ಈಗ ಮುಂದೆ ಹೆಚ್ಚಿನ ಮಟ್ಟದ ಒಂದು ಮೌಲ್ಯೀಕರಣ ನಡೀತಾ ಇದೆ. ಇನ್ನೊಂದು ಒಂದೆರಡು ವರ್ಷಗಳಲ್ಲಿ ಅವನ್ನು ಬಿಡುಗಡೆ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಸ್ವೀಟ್ ಕಾರ್ನಲ್ಲಿ ಉತ್ತಮವಾದ ಒಂದು ಹೈಬ್ರಿಡ್ಗಳನ್ನು ಇದೆ. ಅದೇ ರೀತಿ ಪಾಪ್ ಕಾರ್ನಲ್ಲಿ ಇವತ್ತು ಹೆಚ್ಚು ಪಾಪಿಂಗ್ ಆಗುವಂಥ ಗುಣ ಹೊಂದಿರುವಂಥ ಹೈಬ್ರಿಡನ್ನು ನಾವು ಗುರುತಿಸಿದ್ದೇವೆ. 30ರಂದು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಬೆರಳು ಗಾತ್ರದ ಮೀನುಮರಿ ಉತ್ಪಾದನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹದೇವ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಒಂದು 1 ರಿಂದ ಒಂದು ಕೆ ಜಿ ಇರತಕ್ಕಂಥ ಮೀನು ಸರಿ ಸುಮಾರು 1-2 ಲಕ್ಷ ಮೊಟ್ಟೆಯನ್ನು ಬಿಡ್ತದೆ. ಸಾಮಾನ್ಯವಾಗಿ ನಮ್ಮ ತಳಿ ಮೀನುಗಳು 5-10 ಕೆಜಿವರೆಗೆ ಇರ್ತದೆ. 5 ಕೆಜಿ ಇತ್ತು ಅಂತ ಹೇಳಿದ್ರೆ 5-10 ಲಕ್ಷದಷ್ಟು ಮೊಟ್ಟೆ ಬಿಡ್ತದೆ. ನಾವೇನು ಮಾಡ್ತೀವಿ ಮೇಡಮ್, ನಮ್ಮದು ತಳಿ ಮೀನುಗಳ ಕೊಳಗಳಿದೆ, ಆ ಕೊಳಗಳಲ್ಲಿ ಈ ಮೀನುಗಳನ್ನು ಇಟ್ಟು ಅವಕ್ಕೆ ವಿಶೇಷವಾದ ಆಹಾರವನ್ನು ಕೊಟ್ಟು ಪೋಷಣೆ ಮಾಡ್ತಾ ಇರ್ತೀವಿ. ಯಾವಾಗ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ, ಈ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮೀನುಗಳನ್ನು ಸಂಗ್ರಹ ಮಾಡಿಕೊಂಡು ಅವುಗಳನ್ನು ಏನು ಮಾಡ್ತೀವಿ, ಬ್ರೀಡಿಂಗ್ ತೊಟ್ಟಿಗಳಿರ್ತದೆ, ಬ್ರೀಡಿಂಗ್ ಮಾಡ್ತಕ್ಕಂಥ ತೊಟ್ಟಿಗಳಿದೆ. ಆ ತೊಟ್ಟಿಗಳಿಗೆ ಕೇಜ್ ಲೈಕ್ ಸ್ಟ್ರಕ್ಚರ್ ಅಂದರೆ ಈಗ ನಾವು ಪಂಜರ ಅಂದರೆ ಸೊಳ್ಳೆ ಪರದೆ ಇರ್ತದಲ್ಲ ತೊಟ್ಟಿಲ ಆಕಾರದಲ್ಲಿ, ಆ ಒಂದು ತೊಟ್ಟಿಲ ಆ ಸೊಳ್ಳೆ ಪರದೆ ಇರ್ತದೆ ಅದನ್ನು ಬಲೆಗಿನಲ್ಲಿ ಈ ಮೀನುಗಳನ್ನು ಪ್ರೌಢಾವಸ್ಥೆ ಬಂದಿರತಕ್ಕಂಥ ಮೀನುಗಳನ್ನು ಚುಚ್ಚು ಮದ್ದು ಕೊಟ್ಟು ಬಿಡ್ತೀವಿ. ಡಿಸೆಂಬರ್ 31 ಬುಧವಾರ ಕೃಷಿ ಚಕ್ರ, ವರ್ಷದ ಕೃಷಿ ಕಾರ್ಯಕ್ರಮಗಳ ಸಿಂಹಾವಲೋಕನ. ಕೃಷಿ ಚಕ್ರ ಜನವರಿ 1 ಗುರುವಾರ ಬಾತುಕೋಳಿ ಸಾಕಾಣಿಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ದುಗ್ಗನಹಳ್ಳಿಯ ಎಚ್ಎಂ ಶಿವಲಿಂಗಮ್ಮ ಮತ್ತು ಅವರ ಮಗ ಡಿಎಸ್ ತರುಣ್ ಕುಮಾರ್. ಅವನು ಅಮ್ಮ ಎಲ್ಲ ಪ್ರಾಣಿಗಳನ್ನು ನಾನು ಸಾಕ್ತೀನಿ, ನನಗೆ ನಾನು ಓದಕ್ಕೆ ಇಷ್ಟಪಡಲ್ಲ, ನನಗೆ ಈ ಥರ ಪ್ರಾಣಿಗಳು ಸಾಕಬೇಕು ತುಂಬ ಇಷ್ಟ ಅಮ್ಮ, ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ನಾನು ಒಂದು ಕಡೆ ಯೋಚನೆ ಮಾಡಿದೆ, ಇವನು ವಿದ್ಯಾಭ್ಯಾಸ ಹತ್ತಲ್ಲ ಅಮ್ಮ, ನನಗೆ ಸುಮ್ಮನೆ ಪೀಚ್ ಕಟ್ಟಬೇಡ, ನಾನು ವ್ಯವಸಾಯದ ಕಡೆಗೆ ಹೋಗ್ತೀನಿ ಅಮ್ಮ, ನೀನು ಯಾಕೆ ಹೆದರ್ಕತ್ತೀಯ, ಸುಮ್ಮನಿರು ನಾನು ಮಾಡ್ತೀನಿ, ನೀನು ಜಮೀನಿಲ್ಲ ಅಂತ ಕುರುಗಬೇಡ, ಸುಮ್ಮನಿರಮ್ಮ ಅಂತ ಹೇಳ್ತೇನೆ ಇದ್ದ. ಆಯಿತು ನಡಿಯಪ್ಪ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋದ್ವಿ. ಊರಿಗೆ ಹೋದಾಗ ಇಲ್ಲಿರ್ತೀವಿ ಅಂದ್ಬಿಟ್ಟು ಪುಟ್ಟದಾಗೊಂದು ಮನೆ ಕಟ್ಟಿದ್ವಿ, ಒಂದು ರೂಮ್ನ ಥರ ಕಟ್ಕಂದ್ವಿ ಅವನೊಬ್ಬ ವಾಸ ಮಾಡಲಿಕ್ಕೆ. ಆವಾಗ ಅವನು ಕಟ್ಕೊಂಡಾಗ ಅವನೇನು ಮಾಡಿದ ಪ್ಲಾನಿಂಗ್, ಅವನು ಅವನ ಮೈಂಡಲ್ಲಿ ಏನಿತ್ತೋ, ನಾನು ವ್ಯವಸಾಯನೇ ಮಾಡ್ಕೊಂಡು ಪ್ರಾಣಿಗಳನ್ನೇ ಸಾಕಬೇಕು ಅನ್ನೋದೇನಿತ್ತೋ, ಇವನೇನು ಮಾಡಿಬಿಟ್ಟ, ನಾನು ಊರಿಗೆ ಹೋಗಿರಲಿಲ್ಲ, ಇವನು ಕೊಟ್ಟಿಗೆನೂ ಮಾಡಿಸ್ಕೊಬಿಟ್ಟವನೇ, ನೀರು ಮನೆಯೂ ಮಾಡಿಸ್ಬಿಟ್ಟವನೇ, ಆಮೇಲೆ ಪೆನ್ಷನ್ ಥರ ಹಾಕುವಂಗೆ ಎಲ್ಲನೂ ಮಾಡ್ಕೋ ರೆಡಿ ಮಾಡ್ಕೊಬಿಟ್ಟವನೇ, ದುಡ್ಡು ಒಂದು ಬೇಕು. ಜನವರಿ 2 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ, ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ ವಿದ್ಯಾನಂದ. ನಂತರ ನಮ್ಮ ನಿಲಯದಿಂದ ಪರಾಗ, ಬೇಸಾಯದ ಬದುಕು ಸರಾಗ. ಹಾಗ ನನ್ನವಳು ರೀ, ಆ ಮರದಲ್ಲಿ ಒಂದು ಅಕ್ಕಿ ಗೂಡು ಕಟ್ಕೊಂಡಿದೆ ನೋಡಿ, ಆ ಮರಿಗಳ ಜೊತೆ ಸಂಸಾರ ಮಾಡ್ತಾ ಇದೆ ಅದು. ಪ್ರತಿದಿನ ಸಂಜೆ ಹೊರಗಡೆಯಿಂದ ಬಂದಾಗ ಆಹಾರವನ್ನು ಮರಿಗಳಿಗೆ ಗುಟುಕ್ ಕೊಡುತ್ತೆ, ಅದನ್ನು ದಿನಾ ನೋಡ್ತಾನೆ ರೀ ಇವನು. ದಿನಾ ನೋಡಿ ಆ ಟೈಮ್ಗೆ ಬಂದು ಬೊಗಳ್ತಾ ಇರ್ತಾನೆ, ಅವ್ರ ಜೊತೆ ಸಂಭಾಷಣೆ ಮಾಡ್ತಿರ್ತಾನೆ ನೋಡಿ ಅಲ್ಲಿ ಅಂದ್ಲು. ನನಗೂ ಆಶ್ಚರ್ಯ ಆಯಿತು. ಅಲ್ಲಿ ನೋಡಿದ್ರೆ ತಾಯಿ ಅಕ್ಕಿ ತನ್ನ ಮರಿಗಳಿಗೆ ಗುಟುಕ್ ಕೊಡ್ತಾ ಇತ್ತು. ತಕ್ಷಣ ನಾನು ನನ್ನ ಈ ಭೈರವನ್ನು ಕಂಡು ಹೆಮ್ಮೆ ಪಟ್ಟೆ, ಖುಷಿ ಪಟ್ಟೆ, ಅವನ ಎತ್ತು ಮುದ್ದಾಡಿದೆ. ಅವತ್ತು ದೀಪಾವಳಿಯ ಮಾರನೇ ದಿನ, ಬೆಳಿಗ್ಗೆ TV ನ್ಯೂಸ್ ನೋಡ್ತಾ ಕುಳಿತಿದ್ದೆ. ಬೆಳಕಿನ ಹಬ್ಬ, ಬೆಂಕಿ ಹಬ್ಬ ಆಗಿ ಸಿಡಿ ಮದ್ದು ಅವೆಲ್ಲ ರಾಧಾಂತ ಆಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಕಣ್ಣು ಕಳ್ಕೊಂಡು ಕುರುಡಾಗಿ ಕಂದಮ್ಮಗಳ ಅವರೆಲ್ಲ ನೋಡ್ತಾ ಆ ನರಕವನ್ನು ಎಳೆಯಾಗಿ TVನಲ್ಲಿ ತೋರಿಸ್ತಾ ಹೋಗ್ತಿದ್ರು. ಜನವರಿ 3 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಕೃಷಿಕ ದಂಪತಿ KV ಕುಮಾರ್ ಹಾಗೂ HS ಮುಕ್ತ. ಜಮೀನು ತಗೊಂಡಾಗ ಸರ್ ಸುತ್ತ ಬೇಲಿ ಇತ್ತು, ಆದರೆ ಎಲ್ಲ ಹಾಳಾಗಿತ್ತು. ಮತ್ತು ಮಾವಿನ ಮರ ಇತ್ತು ಅಂತ ಒಳ್ಳೆ ಮಾವು ಬಿಡ್ತಾ ಇರಲಿಲ್ಲ. ಆಮೇಲಿಂದ ಜಮೀನಲ್ಲಿ ತೆಂಗಿತ್ತು, ಅದಕ್ಕೂ ವ್ಯವಸಾಯ ಬೇಕಾಗಿತ್ತು. ಆಮೇಲೆ ಒಂದಷ್ಟು ಇದು ತೇಗದ ಮರ ಇತ್ತು ಸರ್, ಇದಿಷ್ಟು ಇತ್ತು ಸಸಿ ಅವಾಗಿನ ತೇಗ. ಈ ಥರ ಇತ್ತು ಸರ್ ಜಮೀನಿನ ವ್ಯವಸ್ಥೆ. ಎಷ್ಟು ಎಕರೆ ತಗೊಂಡಿತ್ತು? 3 ಎಕರೆ ಜಮೀನು ಸರ್. 3 ಎಕರೆ ಜಮೀನು, ಹೌದು ಸರ್. ಆಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ನಾವು ಮಾಡ್ದು ಅನ್ನೋದಕ್ಕಿಂತ ಯಜಮಾನರು ಮತ್ತು ಮಗ ಇಬ್ಬರು ಸೇರಿ, ಮಗ ಅದಕ್ಕೆ ಫುಲ್ಲು ಬೇಲಿ ಹಾಕಿಸ್ತಾ ಸರ್, ಎಲೆಕ್ಟ್ರಿಕ್ದಕ್ಕೆ ಸಂಬಂಧಪಟ್ಟಂತೆ ಬೇಲಿ ಹಾಕಿಸ್ತಾ. ಆಮೇಲಿಂದ ಇದು ಮಾವು ಅಂತ ಒಳ್ಳೆ ಮಾವು ಇಲ್ಲದಿರೋದ್ರಿಂದ ಮಾವನ್ನು ತೆಗೆಸಿದ್ರು ಸ್ವಲ್ಪ. ಈಗ ಅಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳು,